ಕೇಳಿದ ದಾಕ್ಷಾಯಣಿಯು ತನ್ನ ತಂದೆ ಮನೆಯಲ್ಲಿ ನಡೆಯುವ ಯಾಗಕ್ಕೆ ನಾನು ನನ್ನ ಪತಿದೇವರು ಹೋಗಬೇಕಾದುದು ಅನಿವಾರ್ಯ ಎಂದು ಮನಗಂಡು ಪತಿಗಳ ಬಳಿಗೆ ಬಂದು ವಂದಿಸುವಳು. ಅವರ ಸಂಭಾಷಣೆ. Thank you. ಮೆರವೇನೆ ಕಾದೆಯನೂ ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿಡುತ್ತಾಗ ನೋಡೆ ಪುರಗರ ಬಂತಿ ಬಳಗತಿ ಕೇಡೆನು ತನಿಷ್ಠಿಗೆ ಮಾತಾಡದತಿ ಮೌನ ಮನು ತಾಳಿರಲು ಎಂದಳ ಭುಜಾಗಿ ಎಂದಳು ಾಗಿ ಪರಿಪರಿಯಾಗಿ ಬೇಡಿಕೊಂಡರು. ಪತಿಯು ಮೌನದಿಂದ ಮಾತನಾಡದೇ ಇರುವಾಗ ದಾಕ್ಷಾಯಿಣಿಯು ತಾಯಿ ಮನೆಯ ಮೇಲಿನ ಮೋಹದಿಂದ ಪತಿಯ ಚರಣಗಳನ್ನು ಮುಟ್ಟಿ ವಂದಿಸಿ ತೆರಳುತ್ತಾಳೆ. ಯಾಗಶಾಲೆಯಲ್ಲಿ ತನ್ನನ್ನು ಯಾರೂ ಗಮನಿಸದೇ ಇದ್ದಾಗ ಗೌರಿಯು ಈ ವಿಧವಾಗಿ ಬೇಸರಿಸುತ್ತಾಳೆ. ಗೌರಿಯನ್ನು ಕಂಡಾಗ ಸಭೆಯೆಲ್ಲ ಗೊಳ್ಳೆನೆ ನಗುತ್ತಾರೆ. ಇದನ್ನು ಕಂಡ ದಾಕ್ಷಾಯಿಣಿಯು ಕೋಪಿಷ್ಠಳಾಗಿ ತಂದೆಯ ಮುಖ ನೋಡಿ ಹೀಗೆಂದು ನುಡಿಯುತ್ತಾಳೆ. Thank you. ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ದಕ್ಷಯಾಗ, ಭಾಗವತರು ಎಂ ನಾರಾಯಣ ಮಾಟೆ ಅಡೂರು, ಮದ್ದಳೆ ರಾಘವ ಬಲ್ಲಾಳ್ ಕಾರಡ್ಕ, ಚೆಂಡೆ ಶಿವರಾಮ ಭಟ್ ಅಂಬೆಮೂಲೆ, ಚಕ್ರತಾಳ ಗೋಪಾಲ ಮಾಟೆ ಅಡೂರು, ನಿರೂಪಣೆ ಅಶ್ವಿನಿ ರಾಜೇಶ್ ಮಂಗಳೂರು. ಆಕಾಶವಾಣಿ ಮಂಗಳೂರು. ಕೆಳಗುರೆ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ದೇರ್ಲಾ ಅವರ ಕೋಳಿ ಉದ್ಯಮದ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಈಗ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ವಿಜಯನಾರಸಿಂಹ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಜಯ ಹನುಮ ಜಯ ಹನುಮ ಜಯ ಜಯ ಹನುಮ ಜಯ ಹನುಮ ಜಯ ಹನುಮ ಜಯ ಹನುಮ ಜಯ ಜಯ ಹನುಮ ಜಯ ಹನುಮ ಉಸಿರುಸಿರಲ್ಲು ರಾಮನ ನಾಮ ಜಪಿಸಿದ ಗುಣಮಣಿ ಹೇ ಹನುಮ ಉಸಿರುಸಿರಲ್ಲು ರಾಮನ ನಾಮ ಜಪಿಸಿದ ಗುಣಮಣಿ ಹೇ ಹನುಮ ಎದೆಯಲ್ಲಿ ಸೀತೆಗೆ ರಾಮನ ತೋರಿದ ಭಕ್ತ ಅಗ್ರೇಸರ ಗುಣಧಾಮ ಎದೆಯಲ್ಲಿ ಸೀತೆಗೆ ರಾಮನ ತೋರಿದ ಭಕ್ತ ಅಗ್ರೇಸರ ಗುಣಧಾಮ ಆಂಜನೇಯ ಅಂಜನ ತನಯ ನಮ್ಮನು ಕಾಯೋ ಮಹನೀಯ ವಾಯುಪುತ್ರ ಪರಮ ಪವಿತ್ರ ವಂದಿಪೆ ನಿನ್ನ ವಜ್ರಕಾಯ ಜಯ ಹನುಮ ಜಯ ಹನುಮ ಜಯ ಜಯ ಹನುಮ ಜಯ ಹನುಮ ಜಯ ಹನುಮ ಜಯ ಹನುಮ ಜಯ ಜಯ ಹನುಮ ಜಯ ಹನುಮ ಮುಂದೆ ಕೇಳಿ ವಿದ್ಯಾಭೂಷಣ ಅವರು ಹಾಡಿರುವ ಜಗನ್ನಾಥದಾಸರ ಭಕ್ತಿ ರಚನೆ. ಅರಿತವರಿಗತಿ ಸುಲಭ ಹರಿಯ ಪೂಜೆ ಅರಿತವರಿಗತಿ ಸುಲಭ ಹರಿಯ ಪೂಜೆ ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ ಹೈಮಾಂಡ ಮಂಟಪವು ಭೂಮಂಡಲವೇ ಪೀಠ ಸೋಮ ಸೂರ್ಯರೇ ದೀಪ ಊರುಹಗಳು ಚಾಮರಗಳ ತಿವಿಮಲ ವ್ಯೋಮ ಮಂಡಲ ಛತ್ರ ಯಾವಾಷ್ಟಕರಗಳಷ್ಟ ದಳದ ಪದ್ಮವು ಎಂದು ಅರಿತವರಿಗತಿ ಸುಲಭ ಹರಿಯ ಪೂಜೆ ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಮಳೆಯೆ ಮಜ್ಜನವು ದಿಗ್ವಲಯಂಗಳೇ ವಸನ ಮಲಯ ಜಾನಿಲವಿ ಶ್ರೀಗಂಧ ಧೂಪ ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ ಹಳದಳಿಪ ಮಿಂಚು ಕರ್ಪೂರದಾರತಿಗಳು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯದರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ನಕ್ಷತ್ರ ಮಂಡಲವೇ ಲಕ್ಷ ದೀಪಾವಳಿಯು ದಕ್ಷಿಣೋತ್ತರ ಅಯನಗಳೇ ಬನವು ವೃಕ್ಷವಲ್ಲಿಯ ಸುಫಲ ಪುಷ್ಪಗಳೊಳಗೆ ಲಕ್ಷ್ಮಿ ವಕ್ಷ ವ್ಯಾಪಕನಾಗಿ ತಾನೆ ಭೋಗಿ ಪನೆದು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯದರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಸಪ್ತ ಸಮುದ್ರ ಸಿಡಿಲು ಘೋಷವೇ ವಾದ್ಯ ಒಡವಿ ಪರಿಗೇವ ಕಪ್ಪವೇ ಕಾಣಿಕೆಗಳು ಉಡುಪ ಭಾಸ್ಕರರ ಮಂಡಲಗಳ ದರ್ಶಗಳು ನಡೆವ ನಡೆಗಳು ಹರಿಗೆ ಬಿಡದೆ ನರ್ತನವೆಂದು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯದರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಚತುಷ್ಟಯವೇ ಪರ್ಯಂಕ ಪಾದಗಳ ಬಿಗಿವ ಪಟ್ಟಿಗಳು ಕಂದಾಯ ಕಸಿಯೋ ಗಗನ ಮೇಲ್ಗಟ್ಟು ಸಂಕ್ರಮಣಗಳೇ ಬಡವುಗಳು ಭಗವಂತ ಕುಪಬರ್ಗಣಗಳು ಷಟ್ಋತುಗಳೆಂದು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ.